ಅದರಲ್ಲಿ ತೋಟಗಾರಿಕೆ ಬೆಳೆ ಪ್ರಮುಖ ಬೆಳೆಗಳನ್ನು 7,593 ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಿರ್ತಾರೆ. 5,790 ರೈತರು ತೋಟಗಾರಿಕೆ ಬೆಳೆಗಾರರಾಗಿರ್ತಾರೆ. ನಮ್ಮ ಈ ತೋಟಗಾರಿಕೆ ಇಲಾಖೆಯಿಂದ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ NHM ಹಾಗೂ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಡ್ರಿಪ್, ಆಮೇಲೆ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ RKVY, ಹೀಗೆ ಕೆಲವೊಂದು ಪ್ರಮುಖ ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆ, ಈ ಥರ ಪ್ರಮುಖ ರಾಜ್ಯ ಮತ್ತು ಕೇಂದ್ರ ವಲಯದ ಯೋಜನೆಗಳಿದೆ. ಇದರಲ್ಲಿ ರೈತರು ತಮ್ಮ ತೋಟಗಾರಿಕೆ ಬೆಳೆ ಬೆಳೆದಂಥ ರೈತರು ಅನುಕೂಲ ಸಹಾಯ ತಗೋಬಹುದು. ಮೇಡಮ್, ಈ NHM ಅಂದರೆ ಏನು? ಈ ವರ್ಷದಲ್ಲಿ NHMನಲ್ಲಿ ಯಾವ್ಯಾವ ರೀತಿಯ ಯೋಜನೆಗಳಿದ್ದಾವೆ? NHM ಅಂದರೆ ಇದು ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್, ಇದು ಕೇಂದ್ರ ಪುರಸ್ಕೃತ ಯೋಜನೆ. ಇದರಲ್ಲಿ ನಾವು ಪ್ರದೇಶ ವಿಸ್ತರಣೆ ಕಾರ್ಯಕ್ರಮಗಳಿಗೆ ನಾವು ಸಹಾಯಧನ ಕೊಡ್ತೀವಿ. ದ್ರಾಕ್ಷಿ, ಬಾಳೆ, ದಾಳಿಂಬೆ, ಆಮೇಲೆ ತರಕಾರಿ ಬೆಳೆಗಳು, ಹೂವಿನ ಬೆಳೆಗಳು, ಇವಕ್ಕೆಲ್ಲ ನಾವು ರೈತರಿಗೆ 40% ಸಹಾಯಧನ ಕೊಡ್ತೇವೆ. ಅದೇ ರೀತಿ ಇದೇ ಕಾರ್ಯಕ್ರಮದಲ್ಲಿ ಸಮುದಾಯ ಕೆರೆ, ಆಮೇಲೆ ಕೃಷಿ ಹೊಂಡಗಳಿಗೆ, ಸಣ್ಣ ಕೃಷಿ ಹೊಂಡಗಳಿಗೆ ನಾವು ಸಹಾಯಧನ ಕೊಡ್ತೇವೆ. ಇದು ಅಲ್ಲದೆ ಈರುಳ್ಳಿ ಶೇಖರಣಾ ಘಟಕ, ಆಮೇಲೆ ಫಾರ್ಮ್ ಗೇಟ್, ಅವಕ್ಕೆಲ್ಲನೂ ನಾವು ಸಹಾಯಧನ ಕೊಡ್ತೇವೆ. ಬೆಳೆದಂಥ ಬೆಳೆಗಳನ್ನು ಅವರು ಶೇಖರಣೆ ಮಾಡಿಟ್ಕೊಳ್ಳೋಕ್ಕೆ ಪ್ಯಾಕೋಸಿಗೆ ನಾವು ಸಹಾಯಧನ ಕೊಡ್ತೇವೆ. ಇದು ಅಲ್ಲದೆ ರೈತರು ಕೀಟ ಮತ್ತು ರೋಗ ನಿಯಂತ್ರಣ ಮಾಡೋದಕ್ಕೆ ತಮ್ಮ ಬೆಳೆಗಳಿಗೆ ಕೀಟ ನಿಯಂತ್ರಕಗಳನ್ನ ಸಿಂಪರಣೆ ಮಾಡಿದ್ದಕ್ಕೂ ನಾವು ಸಹಾಯಧನ ಕೊಡ್ತೇವೆ. ಮೇಡಮ್, ಭಾಳ ಮುಖ್ಯವಾಗಿ ಈಗ NHM ಅಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಬೆಳೀಲಿಕ್ಕೆ ಸಹಾಯಧನಗಳನ್ನು ಕೊಡ್ತಾ ಇದ್ದಾರೆ, ಅದು 40%. ಈಗ ಹೊಸ ರೈತರು ಯಾರಾದರೂ ತೋಟಗಾರಿಕೆಯನ್ನು ಮಾಡಬೇಕು ಅನ್ನೋದಾದರೆ ಅವರು ಏನೇನು ದಾಖಲೆಗಳನ್ನು ತೊಗೊಂಡು ಬರಬೇಕು, ಯಾವ ರೀತಿ ಅವರು ನಿಮ್ಮನ್ನು ಸಂಪರ್ಕಿಸಬೇಕು, ಆರಂಭದಲ್ಲಿ ಅವರು ಏನೇನು ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅಂತ? ಮೊದಲೇದಾಗಿ ಅವರು ಹೊಸದಾಗಿ ತೋಟಗಾರಿಕೆ ಬೆಳೆಗಳನ್ನ ಬೆಳೀತಾ ಇದ್ದಾರೆ ಅಂತಂದ್ರೆ ಅವರು ಮಣ್ಣು ಅದಕ್ಕೆ ಸೂಕ್ತ ಇದೆಯೋ ಇಲ್ವೋ ಅಂತೇಳಿ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು. ಗಿಣಿಗೇರ ತೋಟಗಾರಿಕೆ ಕ್ಷೇತ್ರದಲ್ಲಿ ಮಣ್ಣು ಮತ್ತು ನೀರು ಪರೀಕ್ಷೆ ಪ್ರಯೋಗಾಲಯ ಇದೆ, ಅಲ್ಲಿ ಪರೀಕ್ಷೆ ಮಾಡಿಸಿ ಅದು ತೋಟಗಾರಿಕೆ ಬೆಳೆ ಬೆಳೆಯೋದಕ್ಕೆ ಯೋಗ್ಯ ಇದೆ ಅಂತಂದ ತಕ್ಷಣ ನಮ್ಮನ್ನ ತಾಲೂಕು ಕಚೇರಿಗೆ ಸಂಪರ್ಕ ಮಾಡ್ಬೋದು. ಯಾವ ಹೋಬಳಿ ರೈತರು ಇರ್ತಾರೋ ಪ್ರತಿಯೊಂದು ಹೋಬಳಿಗೂ ಒಬ್ಬೊಬ್ರು ಹೆಚ್ಚು ಇದ್ದಾರೆ. ಅದಲ್ಲದೆ ನಾವು ತಾಲೂಕಿನಲ್ಲಿ ಆಫೀಸರ್ ಇದ್ದೇವೆ, ನಮ್ಮನ್ನ ಕೂಡ ಸಂಪರ್ಕಿಸಬಹುದು. ಅಂದ್ರೆ ಬಹಳ ಮುಖ್ಯವಾಗಿ ರೈತರು ತೋಟಗಾರಿಕೆ ಬೆಳೆಗಳಿಗೆ ಮುಂದಾಗಬೇಕು ಅನ್ನೋದಾದ್ರೆ ಮಣ್ಣು ಪರೀಕ್ಷೆ ಅನಿವಾರ್ಯ, ಅದು ಕಡ್ಡಾಯವಾಗಿ ಆಗಲೇಬೇಕು ಅಂತ. ಹೌದು. ಆ ಮಣ್ಣಿನ ಗುಣಮಟ್ಟದ ಆಧಾರದ ಮೇಲೆ ಯಾವ ಬೆಳೆಗಳನ್ನು ಬೆಳೆಯಬಹುದು ಅನ್ನೋದನ್ನು ನಿರ್ಧಾರ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಈ ಮಣ್ಣು ಪರೀಕ್ಷೆ, ಈ ಪ್ರಕ್ರಿಯೆ ಎಲ್ಲ ಎಷ್ಟು ದಿನದಲ್ಲಿ ಮುಗಿಯುತ್ತೆ? ಅವರು ಹೇಗೆ ಸಂಪರ್ಕಿಸಬೇಕು? ಮಣ್ಣು ಪರೀಕ್ಷೆ ಪ್ರಯೋಗಾಲಯದಲ್ಲಿ ಹೋಗಿ ಯಾವ ರೀತಿ ಮಣ್ಣನ್ನು ನಾವು ಕಲೆಕ್ಷನ್ ಮಾಡ್ಕೋಬೇಕಂತೇಳಿ ಗೊತ್ತಿಲ್ಲದೆ ಇರೋರು ಹೋಗಿ ಅಲ್ಲಿ ವಿಚಾರಿಸ್ಬೋದು. ಅವ್ರು ಯಾವ ರೀತಿ ಮಣ್ಣನ್ನ ಎಲ್ಲಿಂದ ಯಾವ ರೀತಿ ಎಷ್ಟು ಅಡಿವರೆಗೂ ತೆಗಿಬೇಕು ಎಲ್ಲ ಹೇಳ್ಕೊಡ್ತಾರೆ. ಅದ್ರ ಪ್ರಕಾರ ಅವರು ಮಣ್ಣು ತಂದವ್ರಿಗೆ ಕೊಟ್ಟು ಅದಾದಮೇಲೆ ಒಂದು ವಾರದಲ್ಲಿ ಅವರು ರಿಪೋರ್ಟ್ ಕೊಟ್ಬಿಡ್ತಾರೆ. ಆಗುತ್ತೆ. ಈಗ ರೈತರು ತೋಟಗಾರಿಕೆ ಬೆಳೆಗಳನ್ನು ಬೆಳೆಯೋದ್ರಿಂದ ಅವರಿಗೆ ಆಗುವಂತಹ ಬದಲಾವಣೆಗಳು ಮತ್ತು ಅವರಿಗೆ ಆಗುವಂಥ ಲಾಭಗಳು ಏನೇನು ಮೇಡಮ್? ಈಗ ತೋಟಗಾರಿಕೆ ಬೆಳೆಗಳಲ್ಲಿ ನಾವು ಪ್ರತಿ ವರ್ಷನೂ ಆದಾಯ ಪಡಿಬೇಕು ಅನ್ನೋ ಹಂಗಿದ್ರೆ ತರಕಾರಿ ಇಲ್ಲ ಹೂವಿನ ಬೆಳೆಗಳನ್ನ ಹಾಕ್ಬೋದು. ಆಮೇಲೆ ನಾವು ಬಾರ್ಡರ್ ಪ್ಲಾಂಟೇಶನ್ ಆಗಿ ಬಹುವಾರ್ಷಿಕ ಬೆಳೆಗಳನ್ನ ಬೆಳ್ಕೋಬಹುದು. ತೆಂಗು, ಮಾವು ಆ ಥರ ಬೆಳೆಗಳನ್ನ ನಾವು ಬಾರ್ಡ್ರಲ್ಲಿ ಹಾಕ್ಕೊಂಡ್ರೆ ಪ್ರತಿ ವರ್ಷನೂ ಇದಾಗುತ್ತೆ. ಅದು ಅಲ್ಲದೆ ಮಾವು ಎಲ್ಲ ಬ್ಲಾಕ್ ಪ್ಲಾಂಟೇಶನ್ ಮಾಡಿಕೊಂಡ್ರೂ ಸಹಿತ ಗಿಡಗಳು ಸಣ್ಣದಿದ್ದಾಗ ನಾವು ನಡುವೆ ತರಕಾರಿ, ಹಣ್ಣು, ಹೂವು ಬೆಳೆಗಳನ್ನ ಬೆಳ್ಕೋಬಹುದು. ಸೊ ಇದರಿಂದ ರೈತರಿಗೆ ಹಣಕಾಸಿನ ವಹಿವಾಟು ಹೆಚ್ಚಾಗ್ತದೆ, ಜೀವನಕ್ಕೆ ಒಂದಿಷ್ಟು ಆರ್ಥಿಕ ಭದ್ರತೆ ಸಿಗುತ್ತೆ ಅಂತಕ್ಕಂಥದ್ದು. ಸರಿ ಮೇಡಮ್, ಈ NHM ಸ್ಕೀಮ್ ಒಳಗಡೆಗೆ ನಿಮ್ಮ ಅಂದರೆ ಈ ಕೊಪ್ಪಳ ತಾಲೂಕಿನಲ್ಲಿ ನೀವು ಈಗಾಗಲೇ ಗಮನಿಸಿದ ಹಾಗೆ ಯಾವ ಯಾವ ಬೆಳೆಗಳನ್ನು ಬೆಳೆಯಲಿಕ್ಕೆ ಒಂದು ಅನುಕೂಲಕರವಾಗಿರ್ತಕ್ಕಂತಹ ಪರಿಸರ ಇದೆ? ಇಲ್ಲಿ ಅಂಗಾಂಶ ಕೃಷಿ ಬಾಳೆಯನ್ನು ಬೆಳೀತಾರೆ, ಪಪ್ಪಾಯ, ಬಾಳೆ, ಆಮೇಲೆ ಮಾವು, ತರಕಾರಿ, ಹೂವಿನ ಬೆಳೆಗಳನ್ನೆಲ್ಲ ಬೆಳೀತಿದ್ದಾರೆ. ಹಾಂ ಹಾಂ. ಈಗ ನಿಮ್ಮ ಇಲಾಖೆಯಿಂದ ಮಾವಿಗೆ ನೀವು ಹೆಚ್ಚು ಪ್ರೋತ್ಸಾಹ ಕೊಡ್ತಾ ಬಂದಿದ್ದೀರಿ, ಜೊತೆಗೆ ಪ್ರತಿ ವರ್ಷವೂ ಸಹಿತ ತೋಟಗಾರಿಕೆ ಇಲಾಖೆಯಿಂದ ಮಾವು ಮೇಳವನ್ನೆಲ್ಲ ಮಾಡ್ತಾ ಇದ್ದೀರಿ. ಈ ಪ್ರಕ್ರಿಯೆ ಯಾವಾಗಲಿಂದ ಆರಂಭವಾಯಿತು, ಅದ್ರ ಬಗ್ಗೆ ಸ್ವಲ್ಪ ವಿವರಿಸ್ತೀರಾ? ಮೊದಲಿಂದಾನು ನಾವು ತೋಟಗಾರಿಕೆ ಬೆಳೆಗಳನ್ನು ಬೆಳೀಲಿಕ್ಕೆ ಪ್ರೋತ್ಸಾಹ ಕೊಡ್ತಾನೆ ಇದ್ದೀವಿ. ಆದರೆ 2006 ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆ ಬಂತು. ಆ ಯೋಜನೆಯಿಂದ ಪ್ರತಿಯೊಂದು ಬೆಳೆಗಳಿಗೆ ಅವರು ಸಹಾಯಧನ ಕೊಡೋದಕ್ಕೆ ಶುರು ಮಾಡಿದ್ವಿ ತೋಟಗಾರಿಕೆ ಇಲಾಖೆಯಲ್ಲಿ. ಆ ಯೋಜನೆ ಬಂದಾಗಿಂದ ರೈತರು ಹೆಚ್ಚು ತೋಟಗಾರಿಕೆ ಬೆಳೆಗಳನ್ನ ಬೆಳೆಕೊಳ್ಳೋದಕ್ಕೆ ಉತ್ಸುಕರಾಗಿದ್ದಾರೆ ಅವರಿಗೆ ಮಾರುಕಟ್ಟೆ ವ್ಯವಸ್ಥೆ ಎಲ್ಲ ಅದರ ಬಗ್ಗೆ ನಿರ್ದೇಶನ ಮಾಡೋದು ಗೈಡ್ಲೈನ್ಸ್ ಮಾಡೋದೆಲ್ಲ ನಡೀತದ ಹೇಗೆ? ಹೌದು, ಮಾರುಕಟ್ಟೆ ವ್ಯವಸ್ಥೆ ಬಗ್ಗೆನೂ ನಾವು ಕಲ್ಪಿಸಿಕೊಡ್ತೇವೆ, ಅದಲ್ಲದೆ ಜಿಲ್ಲಾ ಹಾಪ್ಕಾಮ್ಸ್ನಲ್ಲಿ ಮಾರುಕಟ್ಟೆ ವ್ಯವಸ್ಥೆ ಮಾಡಿಕೊಡ್ತೇವೆ. ಇಲ್ಲಿ ನಿಮ್ಮ ತಾಲೂಕು ವ್ಯಾಪ್ತಿಯಲ್ಲಿ ಅಥವಾ ಈ ಜಿಲ್ಲಾ ಕೇಂದ್ರದ ವ್ಯಾಪ್ತಿಯಲ್ಲಿ ಯಾವ್ಯಾವ ತೋಟಗಾರಿಕೆ ಬೆಳೆಗಳಿಗೆ ಮಾರುಕಟ್ಟೆ ವ್ಯವಸ್ಥೆಯನ್ನು ಈಗಾಗಲೇ ಸಿದ್ಧಪಡಿಸಲಾಗಿದೆ? ಇಲ್ಲಿ ಪ್ರಮುಖ ಬೆಳೆಗಳಂದರೆ ಮಾವು, ಬಾಳೆ, ದಾಳಿಂಬೆ ಇವೆಲ್ಲ ಬೆಳೆಗಳಿಗೂ ನಾವು ಮಾರುಕಟ್ಟೆ ವ್ಯವಸ್ಥೆ ಮಾಡಿಕೊಡ್ತೀವಿ. ಈ ಮಾರುಕಟ್ಟೆ ವ್ಯವಸ್ಥೆ ಒಳಗಡೆಗೆ ದಲ್ಲಾಳಿಗಳ ಹಾವಳಿ ಇದೆಯಾ? ಇಲ್ಲ. ಮಧ್ಯವರ್ತಿಗಳು ಆ ಥರದವ್ರು ಯಾರು ಇಲ್ಲ? ಆ ಥರದ್ದು ಏನಿಲ್ಲ. ಜಿಲ್ಲಾ ಹಾಪ್ಕಾಮ್ಸಿಂದ ತಾಲೂಕು ಕಚೇರಿ ಹತ್ರನೇ ನಾವು ಮಳಿಗೆ ಮಾಡಿದ್ದೇವೆ, ಆಮೇಲೆ ಜಿಲ್ಲಾಸ್ಪತ್ರೆ ಮುಂದೂ ಮಳಿಗೆ ಇದೆ ರೈತರು. ಆಮೇಲೆ ಪ್ರತಿ ಸೀಸನಲ್ಲೂ ಯಾವ ಮೇಳ ಇದೆ ತೋಟಗಾರಿಕೆ ಉಪನಿರ್ದೇಶಕರ ಅಧ್ಯಕ್ಷತೆಯಲ್ಲಿ ಎಲ್ಲ ಮೇಳಗಳನ್ನ ಏರ್ಪಡಿಸಿ ರೈತರೇ ನೇರವಾಗಿ ತಂದು ಇಲ್ಲಿ ತಮ್ಮ ಬೆಳೆಗಳನ್ನ ಬೆಳೆಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಟ್ಟಿವಿ. ಅನುಕೂಲ ಮಾಡಿಕೊಡ್ತಾ ಇದ್ರಿ. ರೈತರು ನೇರವಾಗಿನೇ ತಮ್ಮ ಬೆಳೆಗಳನ್ನ ಇಲ್ಲಿ ಬೆಳೆದು ಸೂಕ್ತ ಬೆಲೆಯನ್ನು ಪಡ್ಕೊಂಡು ಹೋಗ್ಬೋದು. ಹೌದು, ಆ ರೀತಿಯ ಅನುಕೂಲಗಳು ಇದೆ. ಜೊತೆಗೆ ಈ ಎನ್ ಎಚ್ ಎಂ ಸ್ಕೀಮ್ ಅಲ್ಲಿ ನೀವು ಹೇಳಿದ್ರಿ ಸಮುದಾಯ ಕೆರೆ ನಿರ್ಮಾಣ ಮಾಡ್ಕೊಳ್ಳೋದಕ್ಕೂ ಸಹಿತ ಅವಕಾಶಗಳಿದೆ ಅಂತೇಳಿ. ಸಮುದಾಯ ಕೆರೆ ಅದರ ಸ್ವರೂಪ ಹೇಗಿರ್ತದೆ ಮತ್ತು ಅದನ್ನ ನಿರ್ಮಿಸ್ಕೊಳ್ಳಿಕ್ಕೆ ಹೇಗೆ ರೈತರು ಮುಂದಾಗಬೇಕು, ಇಲಾಖೆ ಯಾವ ರೀತಿ ಸಹಾಯ ಮಾಡ್ತದೆ ಅಂತ? ಎನ್ ಎಚ್ ಎಂ ಯೋಜನೆ ಅಡಿಯಲ್ಲಿ ಸಮುದಾಯ ಕೆರೆನ ನಾವು ಸಹಾಯಧನ ಕೊಡ್ತೇವೆ. ಅದಕ್ಕೆ ರೈತರು ಮಿನಿಮಮ್ 10 ಎಕರೆ ಬಹುವಾರ್ಷಿಕ ಬೆಳೆಗಳನ್ನ ತಮ್ಮ ತೋಟದಲ್ಲಿ ಮಾಡಿರಬೇಕು. ತೋಟಗಾರಿಕೆ ಬೆಳೆಗಾರರಿದ್ದವಂಥವ್ರಿಗೆ ನಾವು ಮೊದಲೇ ಪ್ರಿಫರೆನ್ಸ್ ಕೊಡ್ತೇವೆ ಸಮುದಾಯ ಕೆರೆ ಮಾಡ್ಕೊಳ್ಳೋದಕ್ಕೆ. ಅವರು ತಾವು ನೀರು ಉಪಯೋಗಿಸ್ಕೊಳ್ಳೋದಲ್ಲದೆ ಸುತ್ತಮುತ್ತ ಒಂದು 4 ಜನ ರೈತರಿಗೂ ನೀರು ಹಂಚಬೇಕು ಅನ್ನೋ ಉದ್ದೇಶದಿಂದ ಸಮುದಾಯ ಕೆರೆನ ನಾವು ಅವರಿಗೆ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿರ್ತೀವಿ. ಸುತ್ತಮುತ್ತ ರೈತರು ತೋಟಗಾರಿಕೆ ಬೆಳೆಗಾರರೇ ಆಗಿರಬೇಕು. 100 ಅಡಿ ಉದ್ದ, 100 ಅಡಿ ಅಗಲ, ಆಮೇಲೆ 10 ಅಡಿ ಆಳ ಇರುವಂಥ ಒಂದು ದೊಡ್ಡ ಸಮುದಾಯ ಕೆರೆಗೆ ನಾವು ಸಹಾಯಧನ ಕೊಡ್ತೇವೆ. ಇದರಿಂದ ಅವರು ಮಳೆಗಾಲದಲ್ಲಿ ನೀರನ್ನು ಶೇಖರಣೆ ಮಾಡಿಟ್ಕೊಂಡು ವರ್ಷ ಪೂರ್ತಿ ತಮ್ಮ ಬೆಳೆಗಳಿಗೆ ನೀರು ಉಣಿಸುವಂಥ ಒಂದು ಕಾರ್ಯನ ಮಾಡ್ಬೋದು. ಈ ಸಮುದಾಯ ಕೆರೆ ನಿರ್ಮಾಣಕ್ಕೆ ಎಷ್ಟು ಹಣ ತಗಲುತ್ತೆ, ಅಂದರೆ ಖರ್ಚು ಎಷ್ಟಾಗ್ತದೆ, ಅದು ಸರ್ಕಾರದ ಭಾಗಿ ಎಷ್ಟಿರ್ತದೆ, ಅಂದರೆ ಸರ್ಕಾರದ ಪಾಲು ಎಷ್ಟಿರ್ತದೆ ಮತ್ತು ಸಮುದಾಯದ ಪಾಲು ಎಷ್ಟಿರ್ತದೆ? 6,000 ಘನಮೀಟರ್ ಸಮುದಾಯ ಕೆರೆನ ಮಾಡಿದರೆ ಪ್ರತಿ ಘನಮೀಟರ್ಗೆ 66.6 ರೂಪಾಯಿ ವೆಚ್ಚದಂಗೆ ನಾವು ಸಹಾಯಧನ ಕೊಡ್ತೇವೆ. ಹೆಚ್ಚು ಕಡಿಮೆ 8 ಲಕ್ಷವರೆಗೂ ಸಹಾಯಧನ ಅವ್ರಿಗೆ ರೈತರಿಗೆ ಖರ್ಚು ಬರುತ್ತೆ, ಅದ್ರ 50%ದಂಗೆ ನಾವು 4 ಲಕ್ಷ ಕೊಡ್ತೇವೆ. ಈ ಯೋಜನೆ ಅಡಿಯಲ್ಲಿ ಈಗಾಗಲೇ ಜಿಲ್ಲೆಯಲ್ಲಿ ಸಮುದಾಯ ಕೆರೆಗಳ ನಿರ್ಮಾಣ ಆಗಿದೆಯಾ? ತುಂಬಾನೇ ಆಗಿದ್ದಾವೆ. ಎಲ್ಲೆಲ್ಲ ಆಗಿದೆ ಮೇಡಮ್? ಎಲ್ಲ ತಾಲೂಕಿನಲ್ಲೂ ಆಗಿದ್ದಾವೆ. ಕೊಪ್ಪಳ ತಾಲೂಕಿನಲ್ಲಿ ಇರ್ಕಲ್ಗಡ ಹೋಬಳಿ, ಅಳವಂಡಿ ಹೋಬಳಿ ಎಲ್ಲ ಇದರಲ್ಲೂ ಇದೆ. ಆಮೇಲೆ ಎಲ್ಲ ತಾಲೂಕಿನಲ್ಲೂ ಆಗಿದ್ದಾವೆ, ಗಂಗಾವತಿ, ಯಲಬುರ್ಗಾ, ಕುಷ್ಟಗಿ ಎಲ್ಲ. ಅಂದ್ರೆ ಈಗ ಈ ತಾಲೂಕುಗಳಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾ ಇರತಕ್ಕಂಥವ್ರಿಗೆ ನೀರಿನ ಸಮಸ್ಯೆ ನಿವಾರಣೆಯಾಗಿದೆ ಈಗ ಈ ಸಮುದಾಯ ಕೆರೆಗಳಿಂದಾಗಿ? ಸಮುದಾಯ ಕೆರೆ, ಆಮೇಲೆ ಸಣ್ಣ ಕೃಷಿ ಹೊಂಡ ಆ ಥರ ಮಾಡ್ಕೊಂಡವ್ರು ಯಾರಿದ್ದಾರೆ ಅವ್ರು ಯಾರಿಗೂ ನೀರಿಂದ ಸಮಸ್ಯೆ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಜೊತೆಗೆ ಮೇಡಮ್, ಇನ್ನು 2 ಯೋಜನೆಗಳ ಬಗ್ಗೆ ಹೇಳಿದ್ರಿ. ಒಂದು ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಬಗ್ಗೆ ಹೇಳಿದ್ರಿ, ಇನ್ನು 2 ಯೋಜನೆಗಳ ಹೇಳಿದ್ರಿ, ಆ ಯೋಜನೆಗಳ ಬಗ್ಗೆ ಹೇಳಿ ಮೇಡಮ್. ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಈ ಯೋಜನೆ ಅಡಿಯಲ್ಲಿ ಪ್ರತಿ ತೋಟಗಾರಿಕೆ ಬೆಳೆ ಬೆಳ್ಕೊಂಡು ಪ್ರತಿಯೊಬ್ಬರು ರೈತರಿಗೂ ನಾವು ಸಹಾಯಧನ ಕೊಡ್ತೀವಿ. ಇದರಲ್ಲಿ ರೈತರಿಗೆ ನಾವು SC ಮತ್ತು ST ರೈತರಿಗೆ 90%ದಂಗೆ ಸಹಾಯಧನ ಕೊಟ್ಟರೆ ಸಾಮಾನ್ಯ ರೈತರಿಗೆ 45% ಸಹಾಯಧನ ಕೊಡ್ತೀವಿ. ಇದರಲ್ಲಿ ಈ ಯೋಜನೆಯಲ್ಲಿ ಏನನ್ನು ಅವರು ಲಾಭ ಪಡ್ಕೊಳ್ಬೋದು, ಅಂದರೆ 90% ನೀವು SC ST ಅವರಿಗೆ ಸಹಾಯಧನ ಕೊಡ್ತೀರಿ, ಯಾವ ಯಾವ ಚಟುವಟಿಕೆಗಳಿಗೆ ಅಂತ? ತೋಟಗಾರಿಕೆ ಬೆಳೆ ಬೆಳೆಕೊಂಡು ಬೆಳೆಗಳಿಗೆ ಯಾರು ಡ್ರಿಪ್ ಅಳವಡಿಸ್ಕೋತಾರೋ ಅವರಿಗೆಲ್ಲರಿಗೂ ನಾವು ಕೊಡ್ತೀವಿ ಹನಿ ನೀರಾವರಿ ಪದ್ಧತಿಗೆ. ಹನಿ ನೀರಾವರಿ ಪದ್ಧತಿ ಮತ್ತೆ ಮೇಡಮ್, ಮುಖ್ಯವಾಗಿ ಹನಿ ನೀರಾವರಿಗೆ ಅಷ್ಟೇ ಸೀಮಿತವಾಗಿದೆಯಾ ಇದು? ಹೌದು, ಹನಿ ನೀರಾವರಿ ಪದ್ಧತಿಗೆ ಮಾತ್ರ ಸೀಮಿತವಾಗಿದೆ. ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ. ಓಕೆ, ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಈ ಯೋಜನೆ ಬಗ್ಗೆ ಸ್ವಲ್ಪ ವಿವರಿಸಿ. ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಡಿಯಲ್ಲಿ ತೋಟಗಾರಿಕೆ ಬೆಳೆದುಕೊಂಡ ಪ್ರತಿಯೊಬ್ಬರು ರೈತರೂ ಅವರ ಹೊಲಗಳಿಗೆ ಡ್ರಿಪ್ನ ಅಳವಡಿಸಿಕೊಂಡ್ರೆ ನಾವು ಸಹಾಯಧನನ ಕೊಡ್ತೀವಿ. SC ಮತ್ತು ST ರೈತರು, ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ 90%ದಂತೆ ಸಹಾಯಧನ ಕೊಟ್ಟರೆ ಸಾಮಾನ್ಯ ವರ್ಗದ ರೈತರಿಗೆ 45%ಅಷ್ಟು ನಾವು ಸಹಾಯಧನ ಕೊಡ್ತೀವಿ. ತೋಟಗಾರಿಕೆ ಬೆಳೆಗಳು, ಹಣ್ಣಿನ ಬೆಳೆಗಳು, ತರಕಾರಿ ಬೆಳೆಗಳು, ಹೂವಿನ ಬೆಳೆಗಳು ಇವಕ್ಕೆಲ್ಲ ನಾವು ಸಹಾಯಧನ ಕೊಡ್ತೀವಿ. ಈ ಯೋಜನೆ ಜಾರಿಗೆ ಬಂದು 1 ವರ್ಷ ಆಗಿದೆ, ಮತ್ತು ಈಗಾಗಲೇ ನಿಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ತಾಲೂಕು ವ್ಯಾಪ್ತಿಯಲ್ಲಿ ಇದರ ಫಲಾನುಭವಿಗಳ ಸಂಖ್ಯೆ ಎಷ್ಟಿದೆ ಮೇಡಮ್? ನಾವು ತೋಟಗಾರಿಕೆ ಬೆಳೆಗಳನ್ನು ಮಾಡಿಸ್ಕೊಂಡೆ ಅಂತ ಪ್ರತಿಯೊಂದು ರೈತರಿಗೂ ಆಲ್ಮೋಸ್ಟ್ ಡ್ರಿಪ್ಪಿನ ಸಹಾಯದನ್ನು ಪಡ್ಕೊಂಡೇ ಇದ್ದಾರೆ ಎಲ್ಲರೂ. ಇಲ್ಲಿವರೆಗೂ ಕೊಪ್ಪಳ ತಾಲೂಕಿನಲ್ಲಿ 3,500 to 4,000 ಜನ ರೈತರು 10-15 ವರ್ಷಗಳಲ್ಲಿ ಈ ಸಹಾಯಧನ ಯೋಜನೆ ಪಡೆದುಕೊಂಡಿದ್ದಾರೆ. ಮೇಡಮ್, ಈಗ ಇನ್ನೊಂದು ಯೋಜನೆ ಹೇಳಿದ್ರಿ, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ. ಈ ಯೋಜನೆಯಲ್ಲಿ ಯಾವ್ಯಾವ ರೀತಿಯ ಪ್ರಯೋಜನಗಳಿದ್ದಾವೆ? ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಬೆಳ್ಕೊಂಡಂಥ ರೈತರಿಗೆ ಪ್ರದೇಶ ವಿಸ್ತರಣೆಗೂ ನಾವು ಸಹಾಯಧನ ಕೊಡ್ತೀವಿ. ಅದು ಅಲ್ಲದೆ ಫಾರ್ಮ್ ಗೇಟ್, ರೈತರು ತಾವು ಬೆಳೆದಂಥ ಬೆಳೆಗಳನ್ನು ಅಥವಾ ತಮ್ಮ ಕೃಷಿ ಚಟುವಟಿಕೆ ಬೇಕಾದಂಥ ವಸ್ತುಗಳನ್ನ ಸಂಗ್ರಹ ಮಾಡಿಟ್ಕೊಳ್ಳೋದಕ್ಕೆ ಫಾರ್ಮ್ ಗೇಟ್ ಅನ್ನೋ ಒಂದು ಕಾರ್ಯಕ್ರಮನೂ ಇದೆ ಇದರಲ್ಲಿ. ಅದಲ್ಲದೆ ಉಪಕರಣಗಳು, ತೋಟಗಾರಿಕೆ ಯಂತ್ರೋಪಕರಣಗಳಿಗೆ ಸಹಾಯಧನ ಕೊಡ್ತೀವಿ ನಾವು. ಫಾರ್ಮ್ ಗೇಟ್ ಅಂದರೆ ತೋಟಕ್ಕೆ ಬೇಕಾಗುವಂಥ ಮೆಸ್ಸಿಂಗ್ ಯೋಜನೆನ ಅಥವಾ ಬೇಲಿ ಹಾಕೊಳ್ಳೋದಾ? ಇಲ್ಲ, ಅಥವಾ ತೋಟಗಾರಿಕೆ ಬೆಳೆಗಳನ್ನು ಅಥವಾ ಕೃಷಿ ಯಂತ್ರೋಪಕರಣಗಳನ್ನು ಶೇಖರಣೆ ಮಾಡಿಟ್ಕೊಳ್ಳೋದಕ್ಕೆ ಫಾರ್ಮ್ ಹೌಸ್ ಥರ ಅದನ್ನ ಫಾರ್ಮ್ ಹೌಸ್ ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಸಹಾಯಧನ ಸಿಗುತ್ತೆ. ಹೌದು. ಜೊತೆಗೆ ಉಪಕರಣಗಳನ್ನು ತೆಗೆದುಕೊಳ್ಳೋಕ್ಕೂ ಸಹಾಯಧನ ಸಿಗುತ್ತೆ. ಹೌದು. ಬಹಳ ಮುಖ್ಯವಾಗಿ ಮೇಡಮ್, ಇನ್ನೊಂದು ಈ ಯೋಜನೆ ಒಳಗಡೆಗೆ ಹಿಂದೆ NHM ಅಲ್ಲಿ ಹೇಳಿದ್ರೆ ನೀವು ಅಂದರೆ ಕೆಲವು ಈರುಳ್ಳಿ ಶೇಖರಣಾ ಘಟಕ, ಅದರ ಬಗ್ಗೆ ಹೇಳಿ. ಅಂದರೆ ಈ ಭಾಗದಲ್ಲಿ ಈರುಳ್ಳಿ ಬೆಳೆಗಾರರ ಸಂಖ್ಯೆ ಎಷ್ಟಿದೆ ಮತ್ತು ಈರುಳ್ಳಿ ಶೇಖರಣಾ ಘಟಕಗಳು ಈಗಾಗಲೇ ಎಷ್ಟನ್ನು ಸಿದ್ಧಪಡಿಸಲಾಗಿದೆ? ಕಳೆದ ವರ್ಷ 190 ಈರುಳ್ಳಿ ಶೇಖರಣಾ ಘಟಕಗಳನ್ನು ಇಲ್ಲಿ ನಿರ್ಮಿಸಿಕೊಂಡಿದ್ದಾರೆ. NHM ಯೋಜನೆ ಅಡಿಯಲ್ಲೇ ಈರುಳ್ಳಿ ಶೇಖರಣಾ ಘಟಕ ನಿರ್ಮಾಣ ಮಾಡಿಕೊಂಡವ್ರಿಗೆ 87,500 ರೂಪಾಯಿ ನಾವು ಸಹಾಯಧನ ಕೊಟ್ಟಿದ್ದೇವೆ. ಈರುಳ್ಳಿ ಬೆಳೆಗಾರರು ಎಲ್ಲರೂ ಇದರದ್ದು ಸಹಾಯಧನ ಪಡ್ಕೊಂಡಿದ್ದಾರೆ. ಲಕ್ಷ ವೃಕ್ಷಗಳ ಯೋಜನೆ ಬಗ್ಗೆ, ಅಂದರೆ ವೃಕ್ಷಗಳನ್ನು ಹಾಕುವುದು, ಈ ಯೋಜನೆ ಬಗ್ಗೆ ಏನಾದರೂ? ನಮ್ಮದು ತೋಟಗಾರಿಕೆ ಇಲಾಖೆಯಿಂದನೇ ಫಾರ್ಮ್ಗಳಿದ್ದಾವೆ, ಅದರಲ್ಲೇ ನಾವು ಸಸ್ಯಾಭಿವೃದ್ಧಿನ ಕೈಗೊಂಡಿರ್ತೀವಿ. ನಾವು ನುಗ್ಗೆ, ಕರಿಬೇವು, ತೆಂಗು, ಪ್ರತಿ ವರ್ಷನೂ ಇವೆಲ್ಲ ಬೆಳೆಗಳು, ಮಾವು, ಸಪೋಟ, ಈ ಥರ ಬೆಳೆಗಳನ್ನು ನಾವು ಸಸಿ ಎಲ್ಲ ತಯಾರಿಸಿ ನಾವು ಕೊಡ್ತೀವಿ. ಮೇಡಮ್, ನಮ್ಮ ರೈತರಿಗೆ ತೋಟಗಾರಿಕೆ ಬೆಳೆಗಳ ಮಹತ್ವದ ಬಗ್ಗೆ, ಅಂದರೆ ಈ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯೋದ್ರಿಂದ ರೈತರಲ್ಲಿ ಜೀವನದಲ್ಲಿ ಅಂದರೆ ಆರ್ಥಿಕ ಚಟುವಟಿಕೆಯಲ್ಲಿ ತುಂಬ ಬದಲಾವಣೆ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾಯಿದ್ರು. ನಮ್ಮ ರೈತರಿಗೆ ಈ ತೋಟಗಾರಿಕೆಯ ಬೆಳೆಗಳನ್ನು ಬೆಳೆಯೋದ್ರಿಂದ ಆಗುವಂತಹ ಲಾಭಗಳನ್ನು ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳಿ ಮೇಡಮ್. ಯಾತಕ್ಕಾಗಿ ರೈತರು ತೋಟಗಾರಿಕೆ ಬೆಳೆಗಳಿಗೆ ಪರಿವರ್ತಿತರಾಗಬೇಕು? ತೋಟಗಾರಿಕೆ ಬೆಳೆಗಳಲ್ಲಿ ಬಹುಮುಖ್ಯವಾಗಿ ಬಹುವಾರ್ಷಿಕ ಬೆಳೆಗಳನ್ನು ನಾವು ಹಾಕಿಕೊಂಡ್ರೆ, ಅಂದರೆ ಮಾವು, ಸಪೋಟ, ದಾಳಿಂಬೆ, ಈ ಥರ ಬೆಳೆಗಳನ್ನ ನಾವು ತೋಟದಲ್ಲಿ ಮಾಡಿದರೆ ಮೊದಲೇ ಹಂತದಲ್ಲಿ ಒಂದು 4-5 ವರ್ಷ ನಾವು ಕಾಯಬೇಕಾಗತ್ತೆ. ಆದರೆ ಒಂದು ಸಾರಿ ಅದು ನಮಗೆ ಫಲ ಕೊಡೋದಕ್ಕೆ ಶುರು ಆದರೆ ನಮಗೆ ಪ್ರತಿ ವರ್ಷ ಆರ್ಥಿಕವಾಗಿ ನಾವು ಒಂದು ಲಾಭ ಪಡ್ಕೋಬೋದು ಅದರಿಂದ. ಇದಲ್ಲದೇ ಶ್ರೀಗಂಧ, ಆಮೇಲೆ ಔಷಧೀಯ ಸಸ್ಯಗಳನ್ನ ಬೆಳೆಯೋದಕ್ಕೂ ನಮಗೆ ಸಹಾಯಧನ ಇದೆ. ಈಗ ಪ್ರಾರಂಭಿಕ ಹಂತದಲ್ಲಿ ನಾವು ತರಕಾರಿಗಳನ್ನ, ಹೂವಿನ ಬೆಳೆಗಳನ್ನ, ಆ ಥರ ಬೆಳೆಗಳನ್ನ ಸೀಸ್ನಲ್ಲಾಗಿ ಬೆಳ್ಕೊಂಡ್ರೆ ಮಾರುಕಟ್ಟೆಗೆ ಅನುಗುಣವಾಗಿ ಅವರಿಗೆ ಲಾಭನ ಪಡ್ಕೋಬೋದು. ತೋಟಗಾರಿಕೆ ಬೆಳೆಗಳನ್ನ ಹೆಚ್ಚು ಹೆಚ್ಚು ಮಾಡೋದ್ರಿಂದ ಇಲಾಖೆಯಿಂದನೂ ನಾವು ಸಹಾಯಧನನ ಕೊಡ್ತೀವಿ. ಅದೇ ರೀತಿ ರೈತರೂ NREG ಯೋಜನೆ ಅಡಿಯಲ್ಲಿನೂ ಕೂಡ ಅದಕ್ಕೆ ನಾವು ಸಹಾಯಧನ ಕೊಡ್ತೀವಿ. ಅಂದರೆ ಈ NREG ರೈತರು ಏನೆಲ್ಲ ಕೆಲಸಗಳನ್ನು ಮಾಡ್ಕೊಳ್ಬೋದು ಅಂತ ತೋಟಗಾರಿಕೆ ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೆ? ತೋಟಗಾರಿಕೆ ಸಂಬಂಧಪಟ್ಟಾಗೆ ಪ್ರದೇಶ ವಿಸ್ತರಣೆನ ಮಾಡ್ಕೋತಾರೆ. ಅದಲ್ಲದೆ ಪೌಷ್ಟಿಕ ಕೈತೋಟ ಅಂತೇಳಿ ಮನೆ ಮುಂದೆ ಗಿಡಗಳನ್ನು ನೆಡ್ಕೋಬೋದು. ಅಲ್ಲದೆ ಶಾಲಾ ಆವರಣಗಳಲ್ಲಿ, ಅಂಗನವಾಡಿ ಕೇಂದ್ರಗಳ ಮುಂದೆ ನಾವೆಲ್ಲ ಗಿಡ ನೆಡೋ ಕಾರ್ಯಕ್ರಮ ಇದೆ ಇದರಲ್ಲಿ. ಪ್ರದೇಶ ವಿಸ್ತರಣೆಗೆ ಹೆಚ್ಚು ಒತ್ತಾಯ ಕೊಟ್ಟು ನಾವು ತೋಟಗಾರಿಕೆ ಬೆಳೆಗಳನ್ನ ಬೆಳೆಯೋದಕ್ಕೆ ಪ್ರೋತ್ಸಾಹ ಕೊಡ್ತೀವಿ. ಈ ಕೈತೋಟದ ಪರಿಕಲ್ಪನೆ ಅದ್ರ ಬಗ್ಗೆ ಹೇಳಿ ಸ್ವಲ್ಪ. ಅಂದರೆ ಏನೇನು ಮಾಡ್ಬೋದು ಇಲಾಖೆ ಅದಕ್ಕೆ? ಅದೊಂದು ಚಿಕ್ಕ ಘಟಕ ಆ್ಯಕ್ಚುಲಿ. ಇಲಾಖೆಯಿಂದ ಯಾವ ರೀತಿಯ ಸಹಾಯ ಸಿಗ್ತದೆ? ಈ ಪೌಷ್ಟಿಕ ಕೈತೋಟ ಅಂತಂದರೆ ಶಾಲಾ ಆವರಣ ಇಲ್ಲ ಮನೆ ಮುಂದೆ ನಾವು ಗಿಡನ ಕೊಡ್ತೀವಿ. ಅದರಲ್ಲಿ ತೆಂಗು, ಕರಿಬೇವು ಆ ಥರ ಗಿಡಗಳನ್ನ ನಾವು ಕೊಡ್ತೀವಿ ಮನೆ ಮುಂದೆ. ಶಾಲಾ ಆವರಣಗಳಲ್ಲಿ ಆದರೆ ಆರ್ನಮೆಂಟಲ್ ಪ್ಲಾಂಟ್ಸ್ಗಳನ್ನ ನಾವು ನೆಡೋದಕ್ಕೆ ಸಹಾಯ ಕೊಡ್ತೀವಿ. ಒಳ್ಳೆಯದು ಮೇಡಮ್. ಕೊಪ್ಪಳ ಜಿಲ್ಲೆಯ ತೋಟಗಾರಿಕಾ ಇಲಾಖೆಯಿಂದ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯುವಂಥ ರೈತರಿಗೆ ಸಿಗುವಂತಹ ಯೋಜನೆಗಳು ಮತ್ತು ವಿವಿಧ ಸಹಾಯಧನಗಳ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ.

ಕೇಳುವವರಾಗಿ ಶುದ್ಧರಾಗಿ ಸಿದ್ಧರಾಗಿ ಶುದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ ಜೀವನದಿ ಅನುಭವ ಮಾಡಿ ಕೊಡರಾಗಿ ಜೀವನದಿ ಅನುಭವ ಮಾಡಿ ಕೊಡರಾಗಿ ಶುದ್ಧರಾಗಿ ಸಿದ್ಧರಾಗಿ ಶುದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ ಶುದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ ಶುದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ We'll be right back.